सिग्नल पे रुकोगे तो याद रखो इग्निशन को क्विकली ऑफ करो रेस मत करो एक्सीलरेट मत करो फिजूल में फ्यूल खर्च न करो क्लच कम दबाओ ब्रेक कम लगाओ धीरे धीरे चलो रश ड्राइव न करो ध्यान से सुनो ब्रो ध्यान से सुनो फ्यूल बचाने की कोशिश करो ड्राइव स्मार्टली कंजर्व एनर्जी इश्यूड इन पब्लिक इंटरेस्ट बाय ऑयल एंड गैस मार्केटिंग कंपनीज इन पब्लिक सेक्टर ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟ್ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ ಶೇಕಡ 10% ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರ್ತದ ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು ಇದು ಈ ಹೊತ್ತಿನ ಮೇಘ ಸಂದೇಶ ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ ಈಗ ಕೇಳಿ ಮಣ್ಣಿನ ಮಗ ತೋಟಗಾರಿಕೆಯಲ್ಲಿನ ಅನುಭವ ಹಾಗೂ ಮಳೆ ನೀರಿನ ಸಂಗ್ರಹಣೆ ಕುರಿತು ಕಲಬುರಗಿ ಜಿಲ್ಲೆ ಕಮಲಾಪುರದ ಜಿತೇಂದ್ರ ಹೀರಾಲಾಲ್ ಮಿಶ್ರಾ ಅವರೊಂದಿಗಿನ ಮಾತುಕತೆ ಮಣ್ಣಿನ ಮಗ ಇಂದಿನ ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆಯಲ್ಲಿನ ಅನುಭವ ಹಾಗೂ ಮಳೆ ನೀರಿನ ಸಂಗ್ರಹಣೆ ಕುರಿತು ಕಲಬುರಗಿ ಜಿಲ್ಲೆ ಕಮಲಾಪುರದ ಜಿತೇಂದ್ರ ಹೀರಾಲಾಲ್ ಮಿಶ್ರಾ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ ಮಾತುಕತೆಯನ್ನ ನಡೆಸಿಕೊಡುವವರು ಸೋಮಶೇಖರ್ ಎಸ್ ರುಳಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಆತ್ಮೀಯರೇ ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಒಬ್ಬ ಅಪರೂಪದ ಕೃಷಿಕರಿದ್ದಾರೆ ಅವರು ವೃತ್ತಿಯೊಳಗ ಇಂಜಿನಿಯರ್ ಬಿ ಸಿವಿಲ್ ಮಾಡಿಕೊಂಡು ಕಟ್ಟಡ ನಿರ್ಮಾಣದೊಳಗ ಮತ್ತು ಸಲಹೆ ಸೂಚನೆ ನೀಡಿ ಒಂದು ಕಂಪನಿಯನ್ನ ನಡೆಸ್ತಾ ಬಂದಂತವರು 2004 ಅವರಿಗೆ ಕೃಷಿ ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹ ಬಂತು ಹಿಂಗಾಗಿ ಆ ಕ್ಷೇತ್ರದ ಕಡೆಗೆ ಅವರು ವಾಲ್ತಾರ ಹಂಗಾಗಿ 2004 ಕಮಲಾಪುರದೊಳಗ ಅವರು ತೋಟಗಾರಿಕೆಯನ್ನು ಶುರು ಮಾಡ್ತಾರೆ ಹೊಲ ಮಾಡೋದಕ್ಕೆ ಅವರು ನಿಲ್ತಾರೆ ಅವರ ಅನುಭವಗಳನ್ನು ಇವತ್ತ ನಾವು ಕೇಳೋಣ ಕಳೆದ 20 ಅವರು ಕೃಷಿಯೊಳಗ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ವಿಶೇಷವಾಗಿ ಸಾವಯವ ಕೃಷಿಯನ್ನ ಅವರು ಮಾಡ್ತಾ ಇದ್ದಾರೆ ಯಾವ ರೀತಿ ಅವರ ಅನುಭವದ ವಿಶೇಷವಾಗಿ ಈ ಮಳೆ ನೀರಿನ ಸಂಗ್ರಹ ಮಾಡುವಂತಹ ಒಂದು ನಿಟ್ಟಿನೊಳಗ ಯಾವ ರೀತಿಯಾದಂತಹ ಒಂದು ಕಾಳಜಿಯನ್ನ ಅವರು ತೋರಿಸಿದ್ದಾರೆ ಯಾವ ರೀತಿ ಅವರು ನೀರನ್ನ ತಮ್ಮ ಹೊಲದೊಳಗ ಹಿಡ್ಕೊಳ್ತಾ ಇದ್ದಾರೆ ಈ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗ ಪರಿಚಯ ಮಾಡಿಕೊಳ್ಳೋಣ ಅವರ ಅನುಭವಗಳ ಮೂಲಕ ಅಲ್ಲದೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ರೈತರು ಒಂದೇ ಬೆಳೆಯ ಮೇಲೆ ಅವಲಂಬನ ಆಗಬಾರದು ಅನ್ನುವಂತಹ ಮಾತು ಇವತ್ತು ಎಲ್ಲರೂ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾದಂತಹದ್ದು ಅದು ತಮಗೂ ಗೊತ್ತಿರುವಂತಹದ್ದು ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಬೇಕು ಬೇರೆ ಬೇರೆ ಬೆಳೆಗಳನ್ನ ಬೇರೆ ಬೇರೆ ಪದ್ಧತಿಗಳನ್ನ ಇವತ್ತು ನಮ್ಮ ಕೃಷಿ ಒಳಗೆ ನಾವು ತಂದ್ರ ನಮಗ ಅದರಿಂದ ಒಂದು ಸುಸ್ಥಿರತೆ ಬರುತ್ತದೆ ಸಸ್ಟೈನಬಿಲಿಟಿ ಬರುತ್ತದೆ ಮತ್ತ ನಮ್ಮ ಆದಾಯ ಹೆಚ್ಚು ಕಡಿಮೆ ಆದರೂ ಸಹಿತ ಅದರಿಂದ ನಮಗೆ ನುಕ್ಸಾನ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಆಗ್ತವ ಈ ಅನುಭವಗಳನ್ನು ಕೂಡ ನಾವು ಅವರಿಂದ ಪಡೆಯೋಣ ಜಿತೇಂದ್ರ ಹೀರಾಲಾಲ್ ಮಿಶ್ರಾ ಅವರು ಕಮಲಾಪುರದವರು ಅವರು ಇವತ್ತ ನಮ್ಮ ಸ್ಟುಡಿಯೋದೊಳಗಿದ್ದಾರೆ ಕಳೆದ 20 ಕೃಷಿ ಮಾಡ್ತಾ ಇದ್ದಾರೆ ಜಿತೇಂದ್ರ ಮಿಶ್ರಾ ಅವರೇ ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ ಸರ್ 20 ತಾವು ಕೃಷಿ ಮಾಡ್ತಾ ಇದ್ದೀರಿ ಇಂಜಿನಿಯರಿಂಗ್ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ಆ ಕ್ಷೇತ್ರದಿಂದ ಕೃಷಿ ಕ್ಷೇತ್ರಕ್ಕೆ ಬಂದ್ರಿ ಯಾಕೆ 2004 ಸರ್ ಬಿಫೋರ್ ಅಂದ್ರೆ ನಾನು ಕೃಷಿಗೆ ಅಥವಾ ನನ್ನ ತೋಟಕ್ಕೆ ಹೋಗೋಕಿತ್ತು ಮೊದಲು ನಮ್ಮ ಒಬ್ಬರು ಬ್ರದರ್ ಇನ್ ಲಾ ಅವರು ಮಹಾರಾಷ್ಟ್ರ ಜೋನಲ್ ಆಫೀಸರ್ ಇದ್ರು ಸರ್ ಪೆಸ್ಟಿಸೈಡ್ ಕಂಪನಿ ಒಳಗೆ ಸೊ ಅವ್ರ ಜೊತೆಗೆ ನಾನು ಮಹಾರಾಷ್ಟ್ರ ಆಲ್ಮೋಸ್ಟ್ ಅವ್ರ ಜೊತೆಗೆ ಓಡಾಡಿದ್ದೆ ಸರ್. ಸೊ ಅವ್ರ ಜೊತೆಗೆ ಓಡಾಡಿದಾಗ ನಾನು ನೋಡ್ದೆ ಮಹಾರಾಷ್ಟ್ರ ಪರ್ಟಿಕ್ಯುಲರ್ ಈ ನಾಸಿಕ್ ಬೆಲ್ಟ್ ಅಲ್ಲಿಂದ ಅಕೋಲಾ ಅಮರಾವತಿ ನಂದುರ್ಬಾರ್ ಎಲ್ಲ ಕಡೆ ಓಡಾಡಿ ಸರ್ ಎಕ್ಸೆಪ್ಟ್ ವೆಸ್ಟರ್ನ್ ಮಹಾರಾಷ್ಟ್ರ. ಸೊ ದಟ್ ಟೈಮ್ ನಾನು ಐ ಡೋಂಟ್ ನೋ ವಾಟ್ ಈಸ್ ಆರ್ಗ್ಯಾನಿಕ್ ಫಾರ್ಮಿಂಗ್, ನನ್ ಗೊತ್ತಿದ್ದಿಲ್ಲ ಸರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು ಸಾವಯವ ಕೃಷಿ ಏನು. ಜಸ್ಟ್ ಓಡಾಡಿದೆ ಅಂದ್ರೆ ಅವ್ರು ಎಷ್ಟು ಬೆಳೀತಾರೆ ಎಷ್ಟು ಇಳು ತೆಗಿತಾರೆ ಅವರು ಯಾವ ತರ ಮೆಹನತ್ ಮಾಡ್ತಾರೆ. ಸೊ ಅಲ್ಲಿ ಒಂದು ಮತ್ತೆ ಕೇರಳಗೆ ಒಂದು ಹೋಗಿದ್ದೆ ಸರ್ ನಾನು. ಸೊ ಅಲ್ಲಿ ನೋಡ್ದ ಸಿಸ್ಟಮ್ ವಾಟ್ ದೇ ಅಡಾಪ್ಟ್ ತಮ್ಗೆ ಅದು ಹ್ಯಾಬಿಚುಯೇಟ್ ಮಾಡ್ಕೋತಾರೆ ಸರ್. ಇಂಚ್ ಒಂದು ಭೂಮಿಯನ್ನು ವೇಸ್ಟ್ ಮಾಡಲ್ಲ ಸರ್. ಬಟ್ ನಮ್ಮ ಹತ್ರ ಏನಾಗಿದೆ ಸರ್ ಎಲ್ಲ ಡ್ರೈ ಲ್ಯಾಂಡ್ ಇದ್ದಕ್ಕೆ ಸಾಕಷ್ಟು ವೇಸ್ಟ್ ಆಗಿತ್ತು. ಸೊ ಅಲ್ಲಿ ಹೋಗಿ ನೋಡಿದೆ ಅಬೌಟ್ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಫಾರ್ಮಿಂಗ್ ಅಲ್ಲಿ ನೋಡಿದೆ ಸರ್ ಇಂಟರ್ ಕ್ರಾಪಿಂಗ್ ಪರ್ಟಿಕ್ಯುಲರ್ಲಿ. ಸೊ ಅದು ನೋಡಿದಾಗ ಅವಾಗ ಅನಿಸ್ತು ಸಮಥಿಂಗ್ ವಿ ಹ್ಯಾವ್ ಟು ಗೋ ಡಿಫ್ರೆಂಟ್. ಯಾವಾಗ್ಲೂ ನಾವು ಒಂದು ವಿಚಾರ ಮಾಡ್ತೇವೆ ಸರ್ ರೈಟ್ ಫ್ರಮ್ ಸ್ಟಡಿಂಗ್ ಬೇರೆ ಬೇರೆ ಒಂದು ನಾವು ಟ್ರಯಲ್ ತಗೋಬೇಕು. ಸೊ ಮೈ ಫಾದರ್ ವಾಸ್ ದೇರ್ ಸರ್. ಸೊ ಅವರು 2008 ನಲ್ಲಿ ತೀರ್ಕೊಂಡ್ರು ಸರ್. ಸೊ 2004-2008 ಈಸ್ ಹೆಡ್ ಮಾಸ್ಟರ್ ಸರ್ ಇನ್ ದಯಾನಂದ್ ಹಿಂದಿ ಸ್ಕೂಲ್. ಸೊ ಅವ್ರದ್ದು ಏನ್ ಅನುಭವ ಇತ್ತು ಕೃಷಿದು ಅದು ಒಂದು ಸ್ವಲ್ಪ ತೊಂಡಿದೆ ಸರ್ ನಾನು ವಿದಿನ್ 3-4 ಇಯರ್ಸ್ ಒಳಗೆ. ಸೊ ಅವ್ರದ್ದು ಡೆತ್ ಆಗಿದ್ಮೇಲೆ ಪ್ಯೂರ್ಲಿ ಆರ್ಗಾನಿಕ್ ಫಾರ್ಮಿಂಗ್ ನ ಕನ್ವರ್ಟ್ ಆಗಿದ್ದು ಸರ್. 100% ಇಮಿಡಿಯೇಟ್ ಚೇಂಜ್ ಮಾಡಿಬಿಟ್ಟೆ ಸರ್. ಅದು ಹೇಗೆಂದ್ರೆ ಅಯ್ಯಪ್ಪ ಮಸ್ಗೆ ಒಂದು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಬಹಳ ಸುಪೀರಿಯರ್ ಸಜೆಷನ್ಸ್ ಕೊಡ್ತಾರೆ ಅವ್ರು ಈಗ ಸದ್ಯಕ್ಕೆ ತೀರ್ಕೊಂಡಿದ್ದಾರೆ ಸರ್ ಅವರು. ಸೊ ಅವ್ರು ಹೇಳಿದ್ರು ನೀವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅವಶ್ಯಕತೆ ಇಲ್ಲ ಮಿಶ್ರ ಅವರೇ, ಸಾಕಷ್ಟು ನೀರಿದೆ, ನೀವು ಗೋ ಫಾರ್ ಆರ್ಗಾನಿಕ್ ಫಾರ್ಮಿಂಗ್, ಸಾವಯವ ಪದ್ಧತಿಯಲ್ಲಿ ನೀವು ಕೃಷಿ ಮಾಡೋದ ವಿಚಾರ ಮಾಡಿ. ಸೊ ಫಸ್ಟ್ ಅವರು ಜೀವಸಾರ ಬಗ್ಗೆ ಹೇಳಿದ್ರು ಸರ್. ಬಯೋಮಾಸ್ ಸಾಕಷ್ಟು ಇದೆ, ವರ್ಮಿ ಕಾಂಪೋಸ್ಟ್ ತಯಾರು ಮಾಡ್ಕೊರಿ. ಜೀವಸಾರ ಎದಕ್ಕಂದ್ರೆ ನೀವು ಏನು ಪೆಸ್ಟಿಸೈಡ್ಸ್ ಹೊಡಿತೀರಿ ಕೆಮಿಕಲ್ ಅದೇನು ಬೇಕಾಗಿಲ್ಲ. ಸೊ ಆಕಳು ಟೋಟಲಿ 18 ಪ್ರಕಾರದ ಎಲೆಗಳು ತಿನ್ನಲ್ಲ. ಅವು ಯಾವ್ಯಾವ ಅಂದ್ರೆ ಕಣಗಿಲ್ ಹೂವು, ಅದೇ ಸೀತಾಫಲ, ನೀಲ್ಗಿರಿ ಸರ್, ಬೇವಿಂದು, ಎಕ್ಕೆ ಗಿಡ, ಹಿಂಗ್ ಸಾಕಷ್ಟು ಇದೆ ಸರ್. ಅವಡು ಆಯ್ತು, ನಮ್ಮ ಮುತ್ತಲೆಲಿ, ಇವು ಎಲ್ಲ ತಿನ್ನಲ್ಲ ಸರ್. ಸೊ ಅದಕ್ಕೆ ನಾವು ಆಕಳ ಇವು ತಿನ್ನಂಗಿಲ್ಲ, ತಿನ್ನಲ್ಲ ಸರ್. ಕುರಿ ಎಲ್ಲ ತಿನ್ನತ್ತೆ, ಕುರಿ ಎಲ್ಲ ತಿನ್ನ, ಆಡು ಎಲ್ಲ ತಿನ್ನಲ್ಲ, ಆಕಳ ತಿನ್ನಲ್ಲ. ಸೊ ಆಕಳ ಇದು ಇದೆಲ್ಲ ತಿನ್ನಲಾರದು ನಾವು ಅದಕ್ಕೆ ಜಮಾ ಮಾಡಿ ಅದಕ್ಕೆ ಒಂದು ಬ್ಯಾರಲ್ ನಲ್ಲಿ ಹಾಫ್ ಫಿಲ್ಡ್ ವಿತ್ ಲೀಫ್, ಮಿಕ್ಕಿದೆಲ್ಲ ವಾಟರ್, ಅರ್ಧ ಎಲೆ ತುಂಬಬೇಕು, ಎಲೆ ಸೊಪ್ಪನ್ನು ತುಂಬಬೇಕು, ಸೊಪ್ಪನ್ನು ತುಂಬಬೇಕು, ಆಮೇಲೆ ನೀರು, ಆಮೇಲೆ ನೀರು ಸ್ವಲ್ಪ ಒಂದು 2 kg ಅಷ್ಟು ಸೆಗಣಿ ಸರ್, ಅದು ಒಂದು ಹಾಕಿ ಒಂದು 2 liters ಇದು ಕವ್ ಯೂರಿನ್ ಗೋಮೂತ್ರ ಅದ್ರೊಳಗೆ ಹಾಕಿ 20 days ತನ ಬಿಟ್ಬಿಡ್ತೇವೆ ಸರ್. ಅದಕ್ಕೆ ಒಂದು ಸ್ಟಿಕ್ ತಗೊಂಡು ಅದಕ್ಕೆ ಕ್ಲಾಕ್ ವೈಸ್ ತಿರುಗಿಸ್ತಾ ಇರ್ತೀವಿ ಸರ್, ಪರ್ ಡೇ ಒನ್ ಟೈಮ್ ಸರ್, ಅದು ಹೆಚ್ಚಿಗಿಲ್ಲ ಸರ್. ಸೊ ಅದ್ರೊಳಗೆ ಏನು ರಸ ಇರುತ್ತೆ ಸರ್ ಲೀವ್ಸ್ ಒಳಗೆ, ಅದು ಪೂರ ಇದ್ರ ನೀರ್ ಒಳಗೆ ಬಂದ್ಬಿಡುತ್ತೆ ಸರ್. ಅಂದ್ರೆ ಎಲ್ಲಿ ಒಳಗಿಂದ ಏನು ಸಾರ ಇರ್ತದ ಅವೆಲ್ಲ ನೀರ್ ಬರ್ತಾವ ಸರ್. ಸೊ ಅದು ಬಂದಿದ್ಮೇಲೆ ಇಟ್ ಕ್ರಿಯೇಟ್ಸ್ ಎ ಬ್ಯಾಡ್ ಸ್ಮೆಲ್ ಸರ್. ಈಗ ಸದ್ಯಕ್ಕೆ ನಾ ತೊಗರಿ ಡಿಬ್ಲಿಂಗ್ ಮಾಡಿದ್ದೆ ಸರ್, ಯಾವಾಗ್ಲೂ ನಾ ತೊಗರಿ ಡಿಬ್ಲಿಂಗ್ ಮಾಡಿದೆ ಸರ್, ಊರಿಸ್ತೇನೆ. ಊರಿಸ್ತೀರಿ? ಹಾ ಸರ್. ಮೊದ್ಲಿಂದ ಹಂಗೆ ಮಾಡ್ತಾ ಇದ್ದೀರಾ ಸರ್? ರೈಟ್ ಫ್ರಮ್ 2008 ಸರ್ BSMR ವೆರೈಟಿ ಬಂದಿತ್ತು. ಸೊ ಇದಕ್ಕೆ ಗೈಡೆನ್ಸ್ ಮಾಡಿದ್ರು ಅಂದ್ರೆ ನಮ್ ತೆಗಳಿ ಸರ್, ಬಬ್ಲಾಜ್ ಸರ್ ಧಾರವಾಡ ಯೂನಿವರ್ಸಿಟಿ, ಎಸ್ ಎ ಪಾಟೀಲ್ ಸರ್, ಧರ್ಮರಾಜ್ ಸರ್, ಇವರೆಲ್ಲ ಗೈಡೆನ್ಸ್ ಒಳಗೆ ಇದು ಮಾಡ್ತೀವಿ ಸರ್. ಸೊ ಅವಾಗ ಒಂದು ಟ್ರಯಲ್ ತಗೊಳೋರ ಅಂತೇಳಿ ಒಬ್ಬರು ಮಾಡಿದ್ರು ಸರ್ ಇಲ್ಲಿ ಪಟ್ಟಣದಾಗ. ಅವ್ರ ಬಳಿ ಹೋಗಿ BSMR ಸೀಡ್ಸ್ ತಂದು 3x4 ಅಂದ್ರೆ 4 feet ಲೈನ್ ಟು ಲೈನ್ ಸರ್, ಸಾಲಕ್ ಸಾಲ 4 feet ಬೀಜಕ್ಕೆ ಬೀಜ 3 feet ಸರ್ ಒಂದು ಪ್ಲಾಟ್, ಮತ್ತೆ 5x4 6x5 ಈ ತರ 3 ಪ್ಲಾಟ್ ಮಾಡಿದ್ದೆ ಸರ್. ಸೊ ನನ್ನ ತೋಟದಲ್ಲಿ ಅದು ಸಾಯಿಲ್ ಕ್ವಾಲಿಟಿ ಬರೋದು ಸಿ ಅಥವಾ ಡಿಗ್ರೇಡ್ ಸಾಯಿಲ್ ಸರ್, ಆಲ್ಮೋಸ್ಟ್ ಹಾರ್ಟಿಕಲ್ಚರ್ ಸಾಯಿಲ್ ಸರ್ ಅದು. ಸೊ ಅದರೊಳಗೆ ಅಪ್ಪರೇನ್ ಬೆಳೀತಿರುವ ಒಂದು ಅರ್ಧ ಜೋಳ ಚೀಲ ಸರ್, ಅಂದ್ರೆ ಆಲ್ಮೋಸ್ಟ್ 50 kg ಪರ್ ಎಕರ್ ತೊಗರಿ ಆಗಿತ್ತಂದ್ರೆ ಬಹಳ ಖುಷಿ ಆಗ್ತಿರು, ಬಹಳ ಬೆಳೀತು ಅಂತ ಹೇಳ್ತಾರೆ. ಹುಡುಕ ಆಡಿದ್ದಂಗೆ ಇತ್ತು ಸರ್ ಅದು, ಅಂದ್ರೆ ಅಷ್ಟು ಭೂಮಿ ಸರಿ ಇಲ್ಲ, ಸರಿ ಇಲ್ಲ. ಸೊ ಅದಕ್ಕೆ ನಾನು ಊಹಿಸಿದೆ ಸರ್ ಇದು. ಸರ್ ಅವರು ಅವಾಗಿದ್ರು ಇದು ನೋಡಿ ಸರ್, 2006 and 2007 ಸರ್ ಇದು. ಸೊ ಅವಾಗ ಅವರು ನೋಡಿದ್ರು 5 acres ಅನ್ನ ಡಿಬ್ಲಿಂಗ್ ಮಾಡಿ ಸರ್ ಇದು. ಸೊ 30 bags ಜೋಳ ಚೀಲ, 30 chila ಅದು, 30 chila ಅದು ಸರ್. ಎಷ್ಟು 6 bags ಬಂತು ಸರ್, 1 ಎಕರೆಗೆ 6 chila ಅದು ಜೋಳ ತಗೊಂಡ್ರಿ, ತೊಗರಿ ಸರ್, ತೊಗರಿ ತಗೊಂಡ್ರಿ ಸರ್. ಸೊ ಅವಾಗ ಅದು ನೋಡಿ ಬಹಳ ಖುಷಿಯಾಗಿರು ಸರ್, ಅರ್ಧ ಚೀಲದಿಂದ 6 chila ಬಂದ್ರೆ. ಸೊ ಅವಾಗ ಅವ್ರಿಗೆ ಅನಿಸ್ತು ಈಗ ನಮ್ಮ ಮಕ್ಕಳು ಕೃಷಿ ಮಾಡ್ತಾರೆ ಸ್ವಲ್ಪ ಭರವಸೆ ಇಲ್ಲಾಂದ್ರೆ ಇವತ್ತ ನಡೆಸಾರ ಓದಿದ್ಮೇಲೆ ಯಾರು ಇದಕ್ಕೆ ಹೋಗಲ್ಲ. ಈಗ ನೋಡಿ ಅದರೊಳಗೆ ತಾವು ಸಿವಿಲ್ ಮಾಡಿ ಆಕರ್ಷಕವಾದಂತಹ ಒಂದು ಜಾಬ್ ಕೆಲಸ ಅದರೊಳಗೆ ಮತ್ತೆ ಈಗಿನ ದಿವಸಗಳಲ್ಲಂತೂ ಕಟ್ಟಡ ನಿರ್ಮಾಣಕ್ಕೆ ಎಷ್ಟು ಆದಾಯ ಅಂತಂದ್ರೆ ಅದನ್ನು ಬಿಟ್ಟು ನೀವು ಈ ಕಡೆ ಕೃಷಿಗೆ ಬರ್ತಾ ಇದ್ರಿ. ಅದ್ರೊಳಗೆ ಇದ್ರೊಳಗೆ ಏನ್ ಡಿಫ್ರೆನ್ಸ್ ಸರ್? ಅದ್ರೊಳಗೆ ಕನ್ಸಲ್ಟೆನ್ಸಿನೂ ಮಾಡಿದ್ರು. ಐ ಆಮ್ ಡಿಪೆಂಡಿಂಗ್ ಆನ್ ಲೇಬರ್ಸ್, ಐ ಆಮ್ ಡಿಪೆಂಡಿಂಗ್ ಆನ್ ದ ಓನರ್, ಎಲ್ಲ ಅವ್ರ ಇದ್ರ ಮೇಲೆ ಸರ್. ಫಸ್ಟ್ ಗೈಡೆನ್ಸ್ ಕೊಡೋದು, ನಮ್ ಫೀಸ್ ಕೊಡೋದು, ಆದ್ಮೇಲೆ ಕಾಂಪಿಟಿಷನ್ ಹೆಚ್ಚಿಗಾಯ್ತು ಸರ್. ಸಾಕಷ್ಟು ಹೊಸ ಇಂಜಿನಿಯರ್ ಅಂದ್ರು. ಬಟ್ ಇಲ್ಲಿ ಏನದ ಸರ್, ಇಲ್ಲಿ ವಿ ಆರ್ ದ ಎಂಟರ್ಪ್ರೈಸ್. ನನ್ನ ಹತ್ರ ಈಗ ಲೇಬರ್ಸ್ ಇದ್ದಾವ ಸರ್, 10-15 ಲೇಬರ್ಸ್ ಇಯರ್ಲಿ ಲೇಬರ್, 2 ಫ್ಯಾಮಿಲಿ ಇದಾವ ಸರ್. ಸೊ ಇವ್ರಿಗೆ ಒಂದು ಆದಾಯ ಕೊಟ್ಟಾನ ಸರ್. ಇದು ಮ್ಯಾಕ್ಸಿಮಮ್ ನಾನು ಲೇಬರ್ ಓರಿಯೆಂಟೆಡ್ ಕೆಲಸ ಮಾಡ್ತೇನೆ ಸರ್ ತೋಟದಲ್ಲಿ. ಮಷಿನರಿ ಪಾರ್ಟ್ ಇಸ್ ಸಮ್ವಾಟ್ ಅದು ಕಡಿಮೆ ಮಾಡ್ತೇನೆ, ಬಹಳ ಕಡಿಮೆ ಮಷಿನರಿ ಯೂಸ್ ಮಾಡೋದು, ಬಹಳ ಕಡಿಮೆ. ಬಟ್ ಈಗ ಏನಾಗ ಸರ್, ಈ ಸ್ಥಿತಿ ಆಸ್ ಅಂಡ್ ನೌ ಟುಡೇಸ್ ಇವತ್ತೆಂದು ನಮ್ ಮಷಿನರಿ ಪಾರ್ಟ್ ಹೋಗಬೇಕಾಗಿ. ಹೌದು ಹೌದು, ಯಾಕಂದ್ರೆ ಈಗ ಲೇಬರ್ ಸಿಗಲ್ಲ ಸರ್. ಲಾಸ್ಟ್ 3-4 ಇಯರ್ಸ್ ಬ್ಯಾಕ್ ಒಂದು 12 ಕ್ಯಾಟಲ್ಸ್ ಅವ ಸರ್, ಅವ್ರಿಗೆ ಮೇಯಿಸ್ಲಿಕ್ಕೆ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಆ ಸಿಕ್ತಿತ್ತು ಮಾಡ್ತಿತ್ತು. ಬಟ್ ಸರ್ ಈಗ ಯಾರು ಸಿಗೋದಿಲ್ಲ. ಈಗ ನಮ್ಮ ಅಗ್ರಿಕಲ್ಚರ್ ಮಾಡೋರು ಸಿಗಲ್ಲ ಸರ್, ಅವ್ರಿಗೆ ನಾಲೆಜ್ ಇದ್ದವ್ರು ಸಿಗಲ್ಲ. ಸೊ ಈ ತರ ಒಂದು ಪ್ರಾಬ್ಲಮ್ ಆದಾಗ ವಿ ಹ್ಯಾವ್ ಟು ಗೋ ಫಾರ್ ಮೆಕಾನಿಕ್. ಅಡ್ಡಿಲ್ಲ. ಈಗ ನೀವು ಯಾವಾಗ ಕೃಷಿ ಕ್ಷೇತ್ರಕ್ಕೆ ಬರಬೇಕು ಅಂತ ವಿಚಾರ ಮಾಡಿದಾಗ ಇವೆಲ್ಲ ಸವಾಲುಗಳಿದ್ದು ಇದ್ರ ಬಗ್ಗೆ ವಿಚಾರ ಮಾಡಲಿಲ್ಲ ಸರ್? ವಿಚಾರ ಮಾಡಿದ್ದೆ. ಬಟ್ ಏನಿತ್ತು, ಎಲ್ಲರದು ಎನ್ಕರೇಜ್ಮೆಂಟ್, ಒಂದು ಇನ್ಸ್ಪಿರೇಷನ್ ಇತ್ತು ಎಲ್ಲರದು. ಈ ತರ ಅವ್ರು ಮಾಡ್ತಾರೆ, ನಾವು ಯಾಕೆ ಮಾಡಬಾರ್ದು? ಸೊ ಸ್ವಲ್ಪ ಓಡಾಡಿದ್ದಲ್ಲ ಸರ್ ಮಹಾರಾಷ್ಟ್ರ. ನಾನು 3-4 ಎಕರ್ಸ್ ಲ್ಯಾಂಡ್ ಒಳಗ ಸರ್ ಹೀಸ್ ಕ್ರೋರ್ಪತಿ. 20 ಎಕರ್ಸ್ ಲ್ಯಾಂಡ್ ಒಳಗ ಏನೆಲ್ಲ ಮಾಡಬಹುದು ಅಂತ ಹೇಳಿ, ಏನೆಲ್ಲ ಮಾಡಬಹುದು. ಇಲ್ಲಿ ನಾವು ಲೋನ್ ಹೋಲ್ಡರ್ ಸರ್. ಇಲ್ಲಿ ನಾವು ಲೋನ್ ತಗೊಂಡು ಮಾಡಬೇಕು, ಅದು ಮಾಡ್ಬೇಕಂತೇಳಿ ಎಲ್ಲ ಇದು. ಬಟ್ ದೇ ಆರ್ ಕ್ರೋರ್ಪತಿ. ಸೊ ಅದಕ್ಕೆ ಅವ್ರದ್ದು ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡು ಇಲ್ಲಿ ಸಾಕಷ್ಟು ಲೇಬರ್ ಪ್ರಾಬ್ಲಮ್ ಇತ್ತು ಅವಾಗ ಇಲ್ಲ ಅಂತ ಹೇಳಿಲ್ಲ ಸರ್. ಬಟ್ ಈಗ ಸದ್ಯಕ್ಕೆ ಬಹಳ ಆಗಿದೆ ಸರ್. ಫಸ್ಟ್ ಆಫ್ ಆಲ್ ಬಬ್ಲಾ ಸರ್ ಬಂದಿರು ಸರ್, ಅದರ ಜೊತೆ ಹೆಗಲ್ ಸರ್, ಎಸ್ ಎ ಪಾಟೀಲ್ ಸರ್, ಬಬ್ಲಾ ಸರ್, ಅವ್ರು ಒಂದು ಅಡಾಪ್ಟ್ ಮಾಡ್ಕೊಂಡಿದ್ರು ಸರ್ ವಿಲೇಜ್ ಕಮಲಾಪುರ್. ಎಸ್ ಎ ಪಾಟೀಲ್ ಸರ್ ಅವರು ಬಿರಾಳ ಸರ್. ಸೊ ಗೋ ಫಾರ್ ಹಾರ್ಟಿಕಲ್ಚರ್. ಅವಾಗ ಲವಂಚ ಒಂದು ಹಚ್ಚಿದ್ದ ಸರ್, ಬಬ್ಲಾ ಸರ್ ಕಳಿಸಿದ್ರು. ಅಶ್ವಗಂಧ ಮಾಡಿದ ವೆರಿ ಫಸ್ಟ್ ಸರ್, ವಿತೌಟ್ ಎನಿ ಎಕ್ಸ್ಪೀರಿಯನ್ಸ್. ಸಾಕಷ್ಟು ಬೆಳೆದಿತ್ತು ಬಟ್ ಬೈಬ್ಯಾಕ್ ಎದ್ದಿದ್ದಿಲ್ಲ. ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಅಲ್ಲಿಂದ ಅಲ್ಫಾನ್ಸೋ ಮ್ಯಾಂಗೋ ನರ್ಸರಿ ಕಳಿಸಿದ್ರು ಸರ್, ಕಲಾ ಜಾಮೂನ್ ಇದು ಕಳಿಸಿದ್ರು ಸರ್, ಫಾರೆಸ್ಟ್ರಿ ಒಳಗೆ ಟೀಕ್ ಕಳಿಸಿದ್ರು ಸರ್. ಸೊ ಇವತ್ತೇನ್ ಅಲ್ಫಾನ್ಸೋ ನಾವು ಸೇಲ್ ಮಾಡ್ತಾ ಇದ್ದೀನಿ ಸರ್, ಅದೇ ಅಲ್ಫಾನ್ಸೋ ಇದೆ ಸರ್, ಅದೇ ಬೇನಿಶಾನಿ, ಅದೇ ಮಲ್ಲಿಕ ಅವ್ರು ಕಳಿಸಿದ್ದೇ ಇದೆ ಸರ್, ಅದಕ್ಕೆ ಡೆವಲಪ್ಮೆಂಟ್ ಮಾಡಿದ್ದೀನಿ ಸರ್ ಅದು. ಸೊ ಅವ್ರು ಬಂದಾಗ ಶುಗರ್ ಕೆನ್ಗ್ ನಾ ಹೋಗಿದ್ದೆ ಸರ್, ಮಿಶ್ರ ಅವ್ರು ಸ್ವಲ್ಪ ಶುಗರ್ ಕೆನ್ ಹೋಗ್ರಿ, ಆರ್ಗಾನಿಕ್ ಜಾಗ್ರಿ ಮ್ಯಾನುಫ್ಯಾಕ್ಚರ್ ಮಾಡೋದು ಕೋಶಿಶ್ ಮಾಡ್ರ ಅಂತ ಒಂದು ಹಿಂಗೆ ಡಿಸ್ಕಷನ್ ಆಯ್ತು. ಸೊ ಅವಾಗ ಆರ್ಗಾನಿಕ್ ನನ್ ಗೊತ್ತಿದ್ದಿಲ್ಲ ಸರ್, ಜಾಗ್ರಿ ಹ್ಯಾಂಗ್ ತಯಾರು ಮಾಡ್ತಾರೆ, ಏನ್ ತಯಾರು ಮಾಡ್ತಾರೆ ಎಲ್ಲ ಅವ್ರು ತಿಳಿಸಿ ಹೇಳಿದ್ರು. ತಗಳಿ ಸರ್ ಇದ್ರು, ಎಸ್ ಎ ಪಾಟೀಲ್ ಸರ್ ಇದ್ರು. ಒಂದು ಉದಾಹರಣೆ ಕೊಟ್ರು ಸರ್, ಮೇಬಿ ಹೆಸರು ನಂದು ತಪ್ಪಬಹುದು ಸರ್, ಅದು ಬಿ ಆರ್ ಪಾಟೀಲ್ ಸರ್ ಅಂತ ಹೇಳಿ ಎಂಪಿ ಇದ್ರು ಸರ್ ಬಾಗಲಕೋಟೆ, ನನ್ಗೆ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದ್ದು, ಅವ್ರ ಸಿಸ್ಟರ್ ಒಬ್ಬರು ಅನುಪರ್ಣ ಪಾಟೀಲ್ ಅಂತ ಹೇಳಿ. ಸೊ ಅಟ್ ದಟ್ ಟೈಮ್ 6 ರೂಪೀಸ್ ಪರ್ ಕೆಜಿ ಬೆಲ್ಲ ರೇಟ್ ಸರ್, ನಮ್ಮ ಮಾರ್ಕೆಟ್ ರೇಟ್. ಕಿಲೋ ರೂಪಾಯಿ ಕಿಲೋ ಸರ್, ಹೋಲ್ಸೇಲ್ ರೇಟ್ 600 ರೂಪೀಸ್ ಕ್ವಿಂಟಲ್ ಸರ್, ಆಲ್ಮೋಸ್ಟ್ 6-7 ರೂಪೀಸ್ 8 ರೂಪೀಸ್ ಅವಾಗ ಅಷ್ಟೇ ಇತ್ತು ಸರ್. ಅವ್ರ ಸಿಸ್ಟರ್ ಅನ್ನಪೂರ್ಣ ಪಾಟೀಲ್ ಇದ್ರು ಸರ್, ಶಿ ಇಸ್ ದ ಫಸ್ಟ್ ಲೇಡಿ ಇನ್ ಅವರ್ ಕರ್ನಾಟಕ. ಅವರು ಜಾಗ್ರಿ ತಯಾರು ಮಾಡಿದ್ದು. ಅನ್ನಪೂರ್ಣ ಪಾಟೀಲ್ ಅವರು ಮೊದಲು ಬೆಲ್ಲ ತಯಾರು ಮಾಡಿದ್ರು, ಮೊದಲು ಆರ್ಗಾನಿಕ್ ಆಗ್ತಿತ್ತು ಸರ್. ಅಂದ್ರೆ ಈ ಒಂದು ಪೀರಿಯಡ್ ಒಳಗ ಅವ್ರು ಒಂದು ಮಾಡಿ ಜರ್ಮನಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಅವಾಗ ನಾನು ಬಬ್ಲಾ ಸರ್ ಹೀಗೆ ಡಿಸ್ಕಶನ್ ಕೇಳಿದ್ರೆ, ಸರ್ ಅಲ್ಲಿ ನಾವು ಸೇಲ್ ಮಾಡಬೇಕು, ರೇಟ್ ಚೆನ್ನಾಗಿ ಸಿಗುತ್ತೆ. ಇಲ್ಲಿ 6 ರೂಪೀಸ್ ಇದ್ದಾಗ ಅಲ್ಲಿ 26-27 ರೂಪೀಸ್, ಆಲ್ಮೋಸ್ಟ್ ಫೈವ್ ಟೈಮ್ಸ್, 4-5 ಪಟ್ಟ ಹೆಚ್ಚಿಗೆ ಸರ್. ಅದು ಏನ್ ಮಾಡ್ತಾರೆ ಅವರು, ಸೊ ಆಯುರ್ವೇದಿಕ್ ಮೆಡಿಸಿನ್ ತಯಾರು. ಸೊ ಅದು ಆಯುರ್ವೇದಿಕ್ ಮೆಡಿಸಿನ್ ಮತ್ತೆ ವಾಪಸ್ ನಮ್ಮ ಇಂಡಿಯಾ ಬರುತ್ತೆ, ಭಾರತಕ್ಕೆ ಬರೋದು. ಅವಾಗ ಇಮಿಡಿಯೇಟ್ ನಂದು ಒಂದು ಥಾಟ್ ಬಂತು ಸರ್, ವೈ ಶುಡ್ ನಾಟ್, ಅಂದ್ರೆ ನಾವು ಮೆಡಿಸಿನ್ ತಯಾರು ಮಾಡಿ ಇದೇ ಪ್ರಾಡಕ್ಟ್ಸ್ಗಳು ನಮ್ ಜನರಿಗೆ ನಾವು ಅದೇ ಚಲೋ ಆಹಾರವನ್ನು ತಿನ್ನಿಸಿ ಅವರಿಗೆ ಯಾವ್ದನ್ನು ಬಿಮಾರಿಗಳು ಬರಲಾರ್ದಂಗ್ ನೋಡ್ಕೊಂಡ್ ಅಂದ್ರೆ ಸರ್, ಸೊ ಅದು ಒಂದು ಬಿಗ್ ಥಾಟ್ ಸರ್. ಅದು ಒಂದು ಚೇಂಜ್ ಆಗಿದ್ದಕ್ಕೆ ಇಮಿಡಿಯೇಟ್ ಚೇಂಜ್ ಆಗಿ ಸ್ಟಾರ್ಟ್ ಮಾಡಿದ್ದೆ. ವೆರಿ ಫಸ್ಟ್ ಆರ್ಗಾನಿಕ್ ಜಾಗ್ರಿ ತಯಾರು ಮಾಡಿದ ಸರ್, ಆರ್ಗಾನಿಕ್ ಇದು ತೊಗರಿ ಬೆಳೆಸ್ದ ಸರ್. ಅದಕ್ಕೆ ಇನ್ನೊಂದು ಸರ್, ಈಗ ನಾವು ಆರ್ಗಾನಿಕ್ ತೊಗರಿ ಬೆಳೆದಾಗ ನಾವು ಮಾರ್ಕೆಟ್ ಕಳಿಸ್ಲಿಕ್ಕೆ ಆಗಲ್ಲ ಸರ್. ಸೊ ವಿ ಹ್ಯಾವ್ ಟು ಗೋ ಫಾರ್ ಬೈ ಪ್ರಾಡಕ್ಟ್ಸ್. ದಾಲ್ ಮಾಡಿದ್ವಿ ಸರ್, ದಾಲ್ ಮಾಡಿದ್ಮೇಲೆ ಈ ವರ್ಷ ನಾನು 200 ರೂಪೀಸ್ ಪರ್ ಕೆಜಿ ತೊಗರಿ ಬೆಳೆ ಮಾಡಿದ್ದೆ. ಹೌದಾ? ಇಲ್ಲೇ ಲೋಕಲ್ ಪ್ಲಸ್ ಬೆಂಗಳೂರು ಮೈಸೂರು ತುಮಕೂರು. ಆಯ್ತು. ಮಾರ್ಕೆಟಿಂಗ್ ಅಂದ್ರೆ ಹೆಂಗ್ ಮಾಡಿದ್ರಿ? ಏನು ನಿಮ್ಮ ಸ್ನೇಹಿತರ ಬಳಗದಲ್ಲಿ ಕೊಟ್ಟರು ಸರ್? ಕೋವಿಡ್ ಬಂದಾಗ ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಒಳಗೆ ಮೌಸಂಬಿನೂ ಇತ್ತು ಸರ್ ನನ್ನ ಹತ್ರ. ಸೊ ಮೌಸಂಬಿ ಭಯಂಕರ ಇಳಿ ಬಂದಿತ್ತು ಸರ್. ಬಹಳ ಇದು ಇತ್ತಲ್ಲ ಸರ್ ಕೋವಿಡ್ ಒಳಗೆ. ಎಲ್ಲಿಂದ ನಾವು ಓಡಾಡಬಾರ್ದು, ಹೋಗ್ಬಾರ್ದು, ಔಟ್ ಸೈಡ್ಸ್ ನಾವು ಹೋಗಿ ಸೇಲ್ ಮಾಡೋದಾಗಲ್ಲ. ಇಮಿಡಿಯೇಟ್ ವಾಟ್ಸ್ಆಪ್ ಗ್ರೂಪ್ಸ್ ತಯಾರು ಮಾಡೋದು ಸರ್. 3-4 ವಾಟ್ಸ್ಆಪ್ ಗ್ರೂಪ್ಸ್ ತಯಾರು ಮಾಡಿ ಬ್ರಾಡ್ಕಾಸ್ಟ್ ಗ್ರೂಪ್ ಸರ್. ಅದ್ರೊಳಗೆ ನೋ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಮೇಜರ್. ಹಾ, ನಾ ಕಳಿಸಿದ ಮೆಸೇಜ್ ಅವ್ರಿಗೆ ಸರ್, ಅವ್ರ ಕಳಿಸಿದ ನನ್ಗೆ ಇಂಡಿವಿಜುವಲ್ ಬರ್ತೀವಿ ಸರ್ ಮೆಸೇಜ್. ಸೊ ಅದ್ರೊಳಗ ಹಾಕ್ಬಿಟ್ಟೆ ಸರ್, ಆನಿಯನ್ ಇದೆ, ಆರ್ಗ್ಯಾನಿಕ್ ತೊಗರಿ ಬೇಳೆ ಇದೆ, ಮತ್ತೆ ಇದು ಮೌಸಂಬಿ ಇದೆ, ಮ್ಯಾಂಗೋ ಇದೆ, ಎಲ್ಲ ಗ್ರೂಪ್ ಒಳಗೆ. ಈ ಸದ್ಯಕ್ಕೂ ಗ್ರೂಪ್ ಒಳಗೆ ಸರ್. ಸೊ ಯು ಕಾಂಟ್ ಇಮ್ಯಾಜಿನ್ ಸರ್, ಫಸ್ಟ್ ಟೈಮ್ ಅಷ್ಟೊಂದು ಚಲೋ ರೇಟ್ ಸಿಕ್ಕಿತ್ತು ನನಗೆ ಮೌಸಂಬಿದು. ಯಾಕಂದ್ರೆ ಎಲ್ಲ ಡಾಕ್ಟರ್ಸ್ ಅವ್ರು ಹೋದಾಗ ಒಂದೇ ಒಂದು ಹೇಳ್ತಾರೆ ಸರ್, ಇವಾಗ ಮೌಸಂಬಿ ಜ್ಯೂಸ್ ಕುಡೀರಿ, ಇಟ್ ಈಸ್ ಅ ಸಿಟ್ರಸ್ ಫುಡ್. ಈಚ್ ಅಂಡ್ ಎವ್ರಿ ಡಾಕ್ಟರ್ ವಿಲ್ ವಿಟಮಿನ್ ಸಿ ಸರ್, ವಿಟಮಿನ್ ಸಿ ಇರ್ತದೆ, ಅದು ಇಮ್ಯುನಿಟಿ ಬಾರಿ ಸಿಗಬಹುದು. ಸೇಮ್ ಪೀರಿಯಡ್ ಒಳಗೆ ಸರ್, DNA ಒಂದು ನ್ಯೂಸ್ ಚಾನೆಲ್ ZTV ಒಳಗೆ ಬರ್ತಿತ್ತಲ್ಲ ಸರ್, ಅವ್ರ ಒಂದು ಮೌಸಂಬಿ ಬಗ್ಗೆ ಒಂದು ಎಪಿಸೋಡ್ ಇಟ್ಟಿರ್ ಸರ್. ಸೊ ಇಟ್ ಕಂಟೆಂಟ್ಸ್ ಆಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್. ಸೊ ಇದು ಒಂದು ಹೈಲೈಟ್ ಮಾಡುದು ಸರ್. ಎಲ್ಲರೂ ಇನ್ಫಾರ್ಮೇಶನ್ ಏನಾರ ಸಿಕ್ತಂದ್ರೆ ನಾನು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕ್ಬಿಡ್ತೀನಿ ಸರ್. ಸೊ ದಟ್ ಈಗ ಎಲ್ಲರಿಗೂ ಅದು ಗೊತ್ತದ, ಮಿಶ್ರಾಂತ್ ಇರಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್, ದೇ ಆರ್ ವೆರಿ ಪ್ಯೂರ್ ಅಂಡ್ ಪ್ಯೂರ್ ವಿಶ್ವಾಸ ಇತ್ತು ನಿಮ್ಮ ಉತ್ಪನ್ನಗಳ ಮೇಲೆ. ಯಸ್ ಸರ್. ಈ ವರ್ಷ ಸರ್ ಮ್ಯಾಂಗೋ ಸೀಸನ್ ಭಯಂಕರ ಪ್ರಾಫಿಟೇಬಲ್ ಇತ್ತು ಫಸ್ಟ್ ಟೈಮ್ ಸರ್. ಅಲ್ಫಾನ್ಸೋನು ಸರಿಯಾಗಿ ಬಂದಿತ್ತು ಸರ್, ಹೇಳಿ ಡೇನಿಶಾನ್ ಮಲ್ಲಿಕಾ, ಇವು ಮೂರು ವೆರೈಟಿ ಸರ್. ಈ ಸಲ ಮತ್ತೆ ಮಾವಿನ ಇಳುವರಿ ಹೆಂಗಾಯ್ತು ನಿಮ್ಗೆ? ಚೆನ್ನಾಗಿದೆ ಸರ್. ಅಲ್ಫಾನ್ಸೋ 300 rupees ಕೆಜಿ ಸೇಲ್ ಮಾಡಿದ್ದೀನಿ. ಬೇನಿಶಾನ್ ಅಂಡ್ ಮಲ್ಲಿಕಾ 150 ಪರ್ ಕೆಜಿ ಸೇಲ್ ಮಾಡಿದ್ದೀನಿ. ಸೊ ಇದ್ರ ಮೇಂಟೈನ್ ಮಾಡ್ಲಿಕ್ಕೆ ಏನದ ಸರ್, ಆಕ್ಚುಲಿ ಸ್ವಲ್ಪ 3-4 years ನನಗೆ ಬಹಳ ಕಷ್ಟ ಆಯ್ತು. ಈಗ ಗ್ರಾಹಕರು ನಿಮ್ಮಲ್ಲೇ ಬಂದು ತಗೊಂಡು ಹೋದ್ರು ಅಥವಾ ನೀವು ಕಳಿಸ್ತೀರಿ ಅವ್ರಿಗೆ? ಬಲ್ಕ್ ಇತ್ತಂದ್ರೆ ನಾ ಡೆಲಿವರಿ ಕೊಡ್ತೀನಿ ಸರ್. ಆರ್ಡರ್ ಇತ್ತಂದ್ರೆ ಇಲ್ಲಾದ್ರೆ ಸೀದಾ ಅವ್ರ ಮನೆಗೆ ಬಂದು ಪರ್ಚೇಸ್ ಮಾಡ್ಬಿಡ್ತಾರೆ ಸರ್. ಅಂದ್ರೆ ನೆಟ್ವರ್ಕ್ ಸಮಸ್ಯೆ ಇಲ್ಲ ನಿಮಗೆ, ಮಾರಾಟ ಮಾಡುವಂತದ್ದು ಸಮಸ್ಯೆ ಇಲ್ಲ, ಮಲ್ಟಿಪ್ಲೈ ಆಗ್ತಾ ಇದೆ ಸರ್. ಮಾವಿನ ಹಣ್ಣು ಅಡ್ಡಿ ಇಲ್ಲ, ಉಳಿದಂತ ಉತ್ಪನ್ನಗಳು ಹೆಂಗಂತ? ಆನಿಯನ್ ಸರ್, ಆನಿಯನ್ 10 kg ಪ್ಯಾಕ್ಸ್ ಮಾಡ್ತೇನೆ ಸರ್. 10 kg ಬೇಗ 300 rupees, 350 rupees ಮಾರ್ಕೆಟ್ ನೋಡಿ. ಮಾರ್ಕೆಟ್ ಕಿಂತ ನಮ್ದು 20-25% ಹೆಚ್ಚಿಗಿರುತ್ತೆ, ಯಾಕಂದ್ರೆ ನಮ್ದು ಈಲ್ಡ್ ಕಡಿಮೆ ಬರುತ್ತೆ ಸರ್. ಈಗ ನಾವು ಪೆಸ್ಟಿಸೈಡ್ ಯೂಸ್ ಮಾಡಿದ್ದು, ಸಪೋಸ್ ತೊಗರಿ 1 acre 10 quintals ಬಂತಂದ್ರೆ ನಮ್ದು 4-5 quintals ಬರುತ್ತೆ ಸರ್. ಸೊ ನಾನು ಸರ್ವೈವ್ ಆಗ್ಬೇಕಲ್ಲ ಸರ್. ಅಂದ್ರೆ ಒಂದ್ ಸ್ವಲ್ಪ ಬೆಲೆ ಹೆಚ್ಚು ಮಾಡಿ ಸ್ವಲ್ಪ ಕಡಿಮೆ ಬರ್ತದೆ ಅಂತ ಹೇಳ್ತಾವೆ. ಅದು ಇನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಅಂತೀರಿ? ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಮಣ್ಣಿನ ಆರೋಗ್ಯ ಸುಧಾರಣೆ ಆಯಿತು, ಮತ್ತೆ ಅದು ಸುಸ್ಥಿರವಾಗಿ ಸಸ್ಟೈನೇಬಲ್ ಆಗಿ ಉಳಿತು ಅಂತಂದ್ರೆ ನಿಮ್ಮ ಉತ್ಪನ್ನ ಕೂಡ ಅಷ್ಟೇ ಒಂದು ಸುಸ್ಥಿರತೆ ಬರ್ತದೆ. ಬಟ್ ನಾನು ಈಗ ಆಲ್ಮೋಸ್ಟ್ 2008 ಟರ್ನ್ ಆಗಿದ್ದು, ಸೊ 2004 ಲಿಂದ ನಾನು ಕೃಷಿಗೆ ಹೋಗಿನಿ ಸರ್. ಬಟ್ ಪ್ಯೂರ್ ಆರ್ಗಾನಿಕ್ ಮಾಡೋದು 2008. ಲ್ಯಾಂಡ್ ಒಳಗೆ ನೀವು ಕಾಲ್ ಇಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ಅಗ್ರಿಕಲ್ಚರ್ ಅಂಡ್ ಆರ್ಗಾನಿಕ್ ಇದೆ, ಸಾವಯವ ಇದೆ, ಇಲ್ಲ ಇಲ್ಲ ಅಂತ ಹೇಳಿ ಗೊತ್ತಾಗ್ಬಿಡ್ತಾರೆ. ಫುಲ್ ಪೊರಸ್ ಇರುತ್ತೆ ಸರ್. ಇದು ಏನಾಗಿರುತ್ತೆ ಸರ್, ಇದು ಪೆಸ್ಟಿಸೈಡ್ ಹಾಕಿದ್ದು ಅಥವಾ ಫರ್ಟಿಲೈಸರ್ ನಾವು ಹಾಕಿ ಇದು ಮಾಡಿದ್ದು ಹಾರ್ಡಾಗಿತ್ತು, ಹಾರ್ಡ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಒಂದು ಕೃಷಿ ಹೊಂಡ ಮಾಡಿ ಸರ್. ನಮ್ದು ಹೊಲದ ರೇನ್ಫಾಲ್ ಸೀಸನ್ ಒಳಗೆ ಏನು ಸರ್ಪ್ಲಸ್ ವಾಟರ್ ಇರುತ್ತೆ ಸರ್, ಅದಕ್ಕೊಂದು ಓಪನ್ ಡ್ರೈನ್ ಮಾಡಿಕೊಂಡು 40x100 feet ಅಡಿದ್ದು ಡೀಪ್ 8x10 feet ಸರ್. ಒಂದು 10 feet ಆಳ ಸರ್, 150 feet ಉದ್ದ, 40 feet ಅಗಲ, ಇಷ್ಟು ದೊಡ್ಡ ಕೃಷಿ ಹೊಂಡ ತಾವು ಮಾಡ್ಕೊಂಡು ಸರ್ ನಿಮ್ಮ ಬಲದ ಮೇಲೆ ಮಾಡ್ಕೊಂಡಿರ ಅಥವಾ ಏನಾದರೂ ಸಹಾಯ? ಫಸ್ಟ್ ನಾನೇ ಮಾಡ್ಕೊಂಡಿದ್ದ, ಬಟ್ ಆದ್ಮೇಲೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಬಂದು ಎಲ್ಲ ನೋಡಿ ಮಾಡಿ ಅದಕ್ಕೆ ಸಬ್ಸಿಡಿ ಕೊಟ್ಟರು ಸರ್. ಅಂದ್ರೆ ಮೊದಲು ನಾ ಇನ್ವೆಸ್ಟ್ ಮಾಡಿ ಹರೊಂದ್ ತಾವೇ ಮೊದಲು ಮಾಡಿ ಸರ್. ಸೊ ಅದರ ಲೆವೆಲ್ ಕಿಂತ ಕೆಳಗಡೆ ಸರ್, ಓಪನ್ ವೆಲ್ 60 feet ಡಯಾಮೀಟರ್, 60 feet ಅಡಿ ಓಪನ್ ವೆಲ್ ಸರ್, ಡೆಪ್ತ್ 45 feet ಸರ್. ನೀವು 2 10 hp ಮೋಟರ್ ಹಚ್ಚಿದ್ರು ನೀರು ಸರ್ ಸರ್, ಅಷ್ಟೊಂದು ನೀರು ಸರ್. ಅದು ಇಟ್ಸ್ ಗಾಡ್ ಗಿಫ್ಟ್ ಸರ್. ಅಂದ್ರೆ ಮೊದಲಿಂದ ಬಾವಿ ತಮ್ಮಲ್ಲಿ ಅದ ದೊಡ್ಡ? ಇಲ್ಲ ಸರ್, ನನ್ನ ಕೈ ಮೇಲೆ ತಾವೇ ತೋಡಿದ್ರಿ ಸರ್. 2008 ಅದು ಡಿಗಿಂಗ್ ಮಾಡಿದ್ದು ಸರ್. ಆದ ನಂತರ ಒಂದ್ ವರ್ಷಕ್ಕೆ 2009 ಒಳಗೆ ಒಂದು ಟ್ಯೂಬ್ ವೆಲ್, ನೆಕ್ಸ್ಟ್ 2010 ಒಳಗೆ ಒಂದು ಟ್ಯೂಬ್ ವೆಲ್ ಸರ್. ಎರಡು ಟ್ಯೂಬ್ ವೆಲ್ 200 feet, ಎಕ್ಸಾಕ್ಟ್ಲಿ 200 feet ಸರ್. ಎರಡಕ್ಕೆ 3.5 inches ಇದೆ ಸರ್. ಈಗೇನು 150 feet ಇರುವಂತಹ ಕೃಷಿ ಹೊಂಡದೊಳಗ ಮಳೆ ನೀರು ಸಂಗ್ರಹ ಆಗುತ್ತೆ, ನಿಮ್ಮ ಹೊಲದೊಳಗೆ ಬಿದ್ದಿದ್ದು ನೀರು, ಆಮೇಲೆ ಬೇರೆ ಹೊಲದೊಳಗೆ ಬಿದ್ದಂತಹ ನೀರು ಕೂಡ, ಅದರಿಂದ ನಿಮ್ಮ ಬಾವಿಗೂ ಬಹಳ ನೀರು ಬರ್ತಾ ಸರ್, ಬೋರ್ವೆಲ್ಗೂ ನೀರು ಬರ್ತಾ ಇದೆ ಸರ್. ಇದು ಕ್ಯೂಟ್ ಸೀಸನ್ ಇತ್ತಲ್ಲ ಸರ್, ಸಮರ್ ಸೀಸನ್. ಆಕ್ಚುಲಿ ಐ ಆಮ್ ಲೀಸ್ಟ್ ಲೋ ಲೆವೆಲ್ ಸರ್ ನಂದು ಫಾರ್ಮ್, ಅದಕ್ಕಿಂತ ಮೇಲ್ಗಡೆ ಯಾರ್ದು ಫಾರ್ಮ್ ಇತ್ತು, ಅವ್ರ ಬಲ್ಲಿ ಬಾವಿ ಇತ್ತು, ಓಪನ್ ವೆಲ್ ಇತ್ತು, ಟ್ಯೂಬ್ ವೆಲ್ ಇತ್ತು, ಅವ್ರು ಶುಗರ್ ಕೈನ ಹಚ್ಚಿದ್ರು ಸರ್. ಬಟ್ ವಾಟರ್ ಲೆವೆಲ್ ಬಹಳ ಡೆಪ್ತ್ ಹೋಗಿತ್ತು ಸರ್ ಅವ್ರದ್ದು, ಬಟ್ ಡಂದ್ ಹೋಗಿದ್ದಿಲ್ಲ ಸರ್. ಸೊ ನಂದು ಫುಲ್ ಚಾರ್ಜ್ ಇತ್ತು. ಯೂಶಲಿ ಆಲ್ಮೋಸ್ಟ್ ಒಂದ್ 50 to 100 ಕ್ಯಾಟಲ್ಸ್ ಹೊರಗಿಂದ ಬಂದು ನನ್ನ ಹತ್ರ ನೀರು ಕುಡಿತಾ ಇದ್ರ ಸರ್. ಅದಕ್ಕೆ ಒಂದು ಅರೇಂಜ್ಮೆಂಟ್ ಮಾಡ್ಬಿಟ್ಟೆ ಸರ್ ನಾನು, ಹಾಫ್ ಸೆಮಿ ಸರ್ಕಲ್ ಒಂದು ಟ್ಯಾಂಕ್ ಇದು ಮಾಡಿಕೊಂಡು ಕಾಂಕ್ರೀಟ್ ಟ್ಯಾಂಕ್ ಅದ್ರ ತುಂಬಿಟ್ಟು ನೀರಿನ ವ್ಯವಸ್ಥೆ ಸರ್, ಎಲ್ಲ ದನಕರುಗಳಿಗೆ ಎಲ್ಲ ಕೊಡಿಸ್ಕೊಳ್ಳು. ಆರ್ಗಾನಿಕ್ ಫಾರ್ಮಿಂಗ್ ಒಳಗ ನನ್ನ ಹತ್ರ ಎಮ್ಮೆಗಳು ಇಲ್ಲ ಸರ್, ಜರ್ಸಿ ಆಕಳ ಇಲ್ಲ ಸರ್. ಜರ್ಸಿ ಆಕಳ ಇಲ್ಲ ಇಲ್ಲ ಸರ್, ಎಲ್ಲ ದೇಶಿ ಆಕಳ ದೇವಣಿ ಸರ್. ಯಾಕಂದ್ರೆ ಜರ್ಸಿ ಆಕಳ ಸಮಟೈಮ್ಸ್ ಐ ವಿಲ್ ರೆಫರ್ ಇಟ್ ಆಸ್ ಎ ಹಿಟ್ಟಿನ ಗಿರಣಿ ಸರ್. ಅದಕ್ಕೆ ಎಷ್ಟು ಮೇವ್ ಅಂದ್ರೆ ಪೋಷಕಾಂಶಗಳು ಇರುವುದಿಲ್ಲ ಅಂತೀರಿ, ಫ್ಯಾಟ್ಸ್ ಬಹಳ ಇರುತ್ತೆ ಸರ್, ಇದ್ರೊಳಗೆ ಏನಾದ್ರೂ ಪೋಷಕಾಂಶ ಹೆಚ್ಚಾಗಿರುತ್ತೆ ಸರ್. ಇದು ನಮ್ ದೇಶಿ ಆಕಳು ಹಾಲಿನ ಹೆಂಗ ಸೆಗಣಿಯನ್ನ ತಾವು ಟೆಸ್ಟ್ ಮಾಡಿದ್ದೀರಿ ಏನು, ಈಗ ಜರ್ಸಿ ಸೆಗಣಿ ಆಯ್ತು ಅಥವಾ ನಮ್ಮ ದೇವಣಿ? ಅಲ್ಲ ಸರ್, ಜರ್ಸಿ ನನ್ನ ಹತ್ರ ಇದ್ದೇ ಇದ್ದಿಲ್ಲ, ಟೋಟಲಿ ಇದ್ದಿಲ್ಲ, ಅಡ್ಡಿಲ್ಲ. ಈಗ ದೇವಣಿದೇನು ಸೆಗಣಿ ಅದ, ಅದನ್ನ ಏನಾದ್ರೂ ಟೆಸ್ಟ್ ಮಾಡಿ ಇದ್ರೊಳಗೆ ಎಷ್ಟು ಸಂಪತ್ತದ ಅಂತ ಹೇಳಿ? ಎಸ್ ಸರ್, ಇದು ಥಂಬ್ರೂಲ್ ಅಂತ ನಾ ಹೇಳ್ತೇನೆ ಸರ್. ಇದ್ರದ್ದು ಒಂದು ಸ್ಮೆಲ್, ಅದ್ರದ್ದು ಒಂದು ಸ್ಮೆಲ್ ಸರ್, ಯು ಕ್ಯಾನ್ ಡಿಫ್ರೆನ್ಶಿಯೇಟ್, ಗೊತ್ತಾಗ್ಬಿಡುತ್ತೆ ಇವನ್ ಗೋಮೂತ್ರ ಇದ್ರದ್ದು ಅದ್ರದ್ದು ಗೋಮೂತ್ರ ಸ್ಮೆಲ್ ಮೇಲೆ ಗೊತ್ತದ. ಇಟ್ ಈಸ್ ಅ ಥಂಬ್ರೂಲ್ ಸರ್, ನಾ ಟೆಸ್ಟ್ ಮಾಡಿಸಿಲ್ಲ ಸರ್, ಎಲ್ಲರೂ ಹೇಳಿದ್ರು ನಾನು ಹೇಳಿದ್ದೆ, ಬಟ್ ಇಟ್ ಈಸ್ ನಂದು ಪ್ರಾಕ್ಟಿಕಲಿ ಅಂದ್ರೆ ಇದು ಥಂಬ್ರೂಲ್ ಇದು ಮಾಡಿದ್ದು. ಸೊ ಅದಕ್ಕೆ ನನಗೆ ಟೋಟಲಿ ಸುರೇಂದ್ರ ಹೇಳಿದ್ರು ನನಗೆ ಇದು ಇದ್ದಿದ್ದಿಲ್ಲ ಸರ್ ಅದ್ರ ಮೇಲೆ. ಈಗ ಸದ್ಯಕ್ಕೆ ಡೆನ್ಮಾರ್ಕ್ ಅವರು ನಮ್ಗೆ ಗಿರಾಕಾಗಿ ಇದು ಮಾಡಿದ್ರು ಸರ್. ಸೊ ಇದು ಒಂದು ಆಕಳ ಅಥವಾ ದನಗಳು ನಂಬಲ್ಲಿ ಇದ್ದಾಗ ನಾವು ಸಾವಯವ ಕೃಷಿ ಮಾಡಲಿಕ್ಕೆ ಸಾಧ್ಯ ಸರ್. ಅದಕ್ಕೆ ನಿಮ್ಮ ಥ್ರೂ ಯುವರ್ ಆಕಾಶವಾಣಿ ಮೂಲಕ ಒಂದ್ ಮಾತು ಹೇಳ್ಬೇಕಂದ್ರೆ, ನಾವು ಬರೀ ಒಂದೇ ಕ್ರಾಪ್ ಹಾಕೊಂಡು ಅಥವಾ ಒಂದೇ ಬೆಳೆ ಹಾಕೊಂಡು ಅದ್ರ ಮೇಲೆ ನಾವು ನಿರ್ಭರ ಇರ್ತೇವೆ ಸರ್. ಅದರ ರೇಟ್ ಸರ್, ರೈತರು ಯಾವಾಗ್ಲೂ ರಿಸೀವಿಂಗ್ ಎಂಡ್ ಮೇಲೆ ಇರ್ತಾರೆ. ಮಾರ್ಕೆಟ್ ಒಂದು ಹೊಡೆದ್ ಬಿಡ್ತದೆ ಸರ್, ಲೇಬರ್ ಮಳೆ ಬಂತು ಮಳೆ ಹೆಚ್ಚಿಗಾಯ್ತು ಎಲ್ಲಾನು ಸರ್. ಬೀಜ ಒಂದೊಂದ್ಸಲ ಜರ್ಮಿನೇಷನ್ ಆಗಲ್ಲ, ಟೋಟಲಿ ಆಲ್ಮೋಸ್ಟ್ ಮೆನಿ ಮೋರ್ ಫ್ಯಾಕ್ಟರ್ಸ್ ಆರ್ ದೇರ್ ಸರ್. ಫಾರ್ಮರ್ ಈಸ್ ಆಲ್ವೇಸ್ ಆನ್ ದ ರಿಸೀವಿಂಗ್. ಸೊ ಈ ಸಾವಯವ ಪದ್ಧತಿ ಒಳಗ ನಾವು ಯಾವಾಗ್ನು ರಿಸೀವಿಂಗ್ ಎಂಡ್ ಅಂತ ಹೇಳಿ ಬರಲ್ಲ ಸರ್. ನಾವು ಬೇರೆ ಒಳಗ ಭತ್ತ ತಯಾರು ಮಾಡ್ತೀನಿ ಸರ್, ಗೋಬರ್ ಗ್ಯಾಸ್ ಪ್ಲಾಂಟ್ ಇದೆ ಸರ್ ನನ್ನ ಹತ್ರ, ಬಯೋಡೈಜೆಸ್ಟರ್ ಇದೆ ಸರ್, ಗೋಕೃಪ ಅಮೃತ ತಯಾರು ಮಾಡ್ತೀನಿ ಸರ್, ಮತ್ತೆ ಜೀವಾಮೃತ ತಯಾರು ಮಾಡ್ತೀನಿ ಸರ್, ಘನ ಜೀವಾಮೃತ ತಯಾರು ಮಾಡಿದೆ ಸರ್. ಆಯ್ತು, ಎಲ್ಲಾ ಸಂಪನ್ಮೂಲಗಳನ್ನ ನೀವೇ ಕ್ರೋಢೀಕರಣ ಮಾಡ್ತಾ ಇದ್ದೀರಿ, ನೀವೇ ತಯಾರು ಮಾಡ್ತಾ ಇದ್ದೀರಿ. ಹರ್ಬಲ್ ಪೆಸ್ಟಿಸೈಡ್ ಇದು ಈ ತೊಗರಿ ಉಡ್ಸಿನ್ ಸರ್. ಸೊ ಇದು ಆಗಿದ್ದು ಒಂದು 15 ದಿವಸಿಗೆ ನಾವು ಹೇಳದಲ್ಲ ಸರ್, ಹಾಕೋದು ತಪ್ಪಲ್ತಿಲ್ಲ ಅಂತ, ಅದು ನೆನಲಿಕ್ಕೆ ಇಡ್ತೇವೆ ಸರ್. 20 ಡೇಸ್ ಆಗಿನಾದ್ರ ಪೀರಿಯಡ್ ಮುಗಿತ್ ಸರ್, ಇಟ್ಸ್ ರೆಡಿ ಫಾರ್ ಯೂಸ್, ಅದು ನಾವು ಯೂಸ್ ಮಾಡ್ಕೋಬೇಕು. ಸೊ ಅದಕ್ಕೆ ಸ್ಪ್ರೇ ಮಾಡ್ತೇವೆ ಸರ್ ನೀರಾಗ ಕಲಸಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್, ಅದು ನೀವು ಎವ್ರಿ 15 ಡೇಸ್ ನೀವು ಸ್ಪ್ರೇ ಮಾಡ್ಬೇಕು ಸರ್. ಇದು ತೊಗರಿದು ಒಂದು ಪ್ಲಾಟ್ ನಲ್ಲಿ ಒಂದು ಲೇಯರ್ ಆಗ್ಬಿಡ್ತದೆ ಸರ್ ಬ್ಯಾಡ್ ಸ್ಮೆಲ್. ಸೊ ಬಟರ್ಫ್ಲೈ ಬರಲ್ಲ, ಯಾವ್ದು ಇನ್ಸೆಕ್ಟ್ಸ್ ಬರಲ್ಲ, ತತ್ತಿ ಇಡಲ್ಲ, ಹುಳ ಆಗಲ್ಲ, ಅಂದ್ರೆ ಬೆಳೆ ಎಲ್ಲ ಸುರಕ್ಷಿತ ಇರ್ತದೆ. ಸಿಂಪಲ್ ತಿಳಿ ಸರ್, ಇದೇ ನಾಲೆಜ್ ಮೊದಲಿನವ್ರ ಹತ್ರ ಇತ್ತು ಸರ್, ಅಂದ್ರೆ ನಮ್ಮ ಮುತ್ತವ್ರದ್ದು ಹತ್ರ, ಅವ್ರ ಅಪ್ಪರ ಹತ್ರ, ಬಟ್ ಇದು ನಮ್ಮ ಅಪ್ಪರ್ ಟೈಮಿಗೆ ಇದು ಟ್ರಾನ್ಸ್ಫರ್ ಆಗಿಲ್ಲ ಸರ್, ಯಾಕಂದ್ರೆ ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ ಬಂತು, ಇದು ಎಲ್ಲ ಸಾಯಿಲ್ ಅದು ಎಲ್ಲ ಪೂರ ಡಿಸ್ಟ್ರಾಯ್ ಆಯ್ತು ಸರ್. ಸೊ ಇದು ಒಂದು ಬಹಳ ಮೇಜರ್ ಪಾರ್ಟ್ ಸರ್. ಎಲ್ಲ ರೈತರು ಬಂದ್ರೆ ಸಮಗ್ರ ಕೃಷಿ ಹೋಗ್ಬೇಕು ಸರ್, ಹಾರ್ಟಿಕಲ್ಚರ್ ಫಾರೆಸ್ಟ್ರಿ ಮತ್ತು ನಮ್ಮ ಅಗ್ರಿಕಲ್ಚರ್. ಇದು ಬೇಸಿಕಲಿ ಇನ್ನೊಂದು ಥಿಂಗ್ ಸರ್, ನಾ ಅಣ್ಣಾ ಹಜಾರೆ ಅಲ್ಲಿ ಹೋಗಿದ್ದೆ ಸರ್, ನಾವು ರಾಳೆಗಣಸಿದ್ದಿ ಹೋಗಿದ್ದೆ ಹಾ ಸರ್, ಗುಲ್ಬರ್ಗಲ್ಲಿಂದ 2-wheeler ಮೇಲೆ ಹೋಗಿದ್ದೆ ಸರ್ ನಾವು. ಸೊ ಅಲ್ಲಿ ಒಂದು ಅವ್ರದ್ದು 5 ಪ್ರಿನ್ಸಿಪಲ್ ಸರ್, ವೆರಿ ಫಸ್ಟ್ ಸಾಯಿಲ್ ಕನ್ಸರ್ವೇಶನ್ ಬಗ್ಗೆ ಅವ್ರದ್ದು ಒಂದು ಥಿಯರಿ ಸರ್, ವಾಟರ್ ಕನ್ಸರ್ವೇಶನ್, ಮಣ್ಣು ನೀರಿನ ಸಂರಕ್ಷಣೆ. ನಮ್ಮ ಹೊಲದಾಗ ಬಿದ್ದಿದ್ದು ನೀರ ನಮ್ಮ ಹೊಲ ನುಂಗಬೇಕು, ನಿಜ, ಮತ್ತೊಬ್ಬರ ಹೊಲದಲ್ಲಿ ಅಡ್ಡಿಲ್ಲ, ಅದ್ರ ಜೊತೆ ನಮ್ ಸಾಯಿಲ್ ಹೋಗ್ತದೆ ಸರ್. ಮತ್ತೊಬ್ಬರ ಹೊಲದ ನೀರ್ ನಮ್ಮಲ್ಲಿ ಬರಲಿ, ಬರಲ್ಲ ಸರ್. ನಾ ಈಗ ಅದೇ ಟ್ರೈ ಮಾಡಿದ್ದೆ ಸರ್, ಒಂದು ಪ್ರೊಜೆಕ್ಟ್ ಇಟ್ಕೊಂಡಿನ ಸರ್ ನಾನು. ನಂದು ಸ್ವಲ್ಪ ಸ್ಲೋಪಿ ಲ್ಯಾಂಡ್ ಇದೆ ಸರ್ ನನ್ನ ತೋಟದ ಕಿತ್ತಮ್ಮ ಬಾಜು. ಸೊ ಅಲ್ಲಿಂದ ಎಲ್ಲರೂ ಒಂದು ಡ್ರೈನ್ ಮಾಡಿ ನನ್ನ ಹತ್ರ ಬಿಟ್ಬಿಟ್ಟಾರ ಸರ್ ಅವ್ರಿಗೆ. ಸೊ ಮೈ ಲ್ಯಾಂಡ್ ಇಸ್ ಟೋಟಲಿ ಡಿಸ್ಟ್ರಾಯ್ಡ್ ಅದ್ರೊಳಗೆ. ಈಗ ಒಂದು ವಿಚಾರ ಮಾಡ್ತಾ ಇದ್ದೇನೆ ಸರ್, ಎಲ್ಲ ಸರ್ ಸಂಘಟ ಡಿಸ್ಕಸ್ ಮಾಡಿನ ಸರ್ ನಾನು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಸಂಘಟ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೂ ಡಿಸ್ಕಸ್ ಮಾಡಿನಿ ಸರ್. 1 acre ಅದು ಏನ್ ನೀರ್ ಬಂದ್ ನಿಂದಿರ್ತಾವ, 1 acre ಲ್ಯಾಂಡ್ ಇದೆ ಸರ್, ಅದಕ್ಕೆ ಡೀಪನಿಂಗ್ ಮಾಡಿ ಒಂದು ಲೇಕ್ ಮಾಡ್ಬಿಡೋದು, ಒಂದು ದೊಡ್ಡ 1 acre ಲೇಕ್ ಸರ್, ಒಂದು ಕೆರೆ ಆಗ್ತದೆ, ಕೆರೆ ಆಗ್ತದೆ ಸರ್, ಸುತ್ತಮುತ್ತ ಎಲ್ಲರಿಗೆ ವಾಟರ್ ರೀಚಾರ್ಜಿಂಗ್ ಆಗ್ತದೆ ಸರ್. ಇದ್ರೊಳಗೆ ಏನದ ಸರ್, ನಾವು ಮಾಡಿದ್ದು ನಮಗೆ ಫಲ ಸಿಗ್ಬೇಕಂತ, ಅದು ಕೃಷಿನೇ ಅಲ್ಲ ಸರ್. ಯಾಕಂದ್ರೆ ರೈತರು ಅಂದ್ರೆ ಒಂದು ಶಬ್ದದಲ್ಲಿ ರೈತ ಅಂತಂದ್ರೆ ದಾತ ಸರ್, ಹಾ ಸರ್, ಅದು ಒಂದು ಬೇಸಿಕ್ ಥಿಂಗ್ ಸರ್. ಅದು ಎಲ್ಲರಿಗೆ ನಾವು ಹೆಲ್ಪ್ ಮಾಡಬೇಕು, ಬಟ್ ಈ ಪರಿಸ್ಥಿತಿ ಒಳಗ ರೈತ ಒಂದು ಬಹಳ ಪುವರ್ ಸ್ಥಿತಿ ಒಳಗೆ ಬರ್ತಾಯಿಲ್ಲ. ಮೇ ಬಿ ಎನಿಥಿಂಗ್ ಎನಿ ಫ್ಯಾಕ್ಟರ್ ಸರ್. ಸಸ್ಟೈನಬಲ್ ಮಾಡ್ಬೇಕಂದ್ರೆ ನಾವೇ ಒಂದು ಬೈ ಪ್ರಾಡಕ್ಟ್ ಹೋಗ್ಬೇಕು ಸರ್. ಸರ್, ಜಾಗರಿ 10 kg ಬಕೆಟ್ ತಯಾರು ಮಾಡಿನ ಸರ್. 5 kg ಫಸ್ಟ್ 10 kg ಮಾಡಿದ, ಮತ್ ನಾನೋ ಟೆಕ್ನಾಲಜಿ ಬರ್ತಾ ಬರ್ತಾ ಅದು 1 kg 1/2 kg 15 grams ತಯಾರು ಮಾಡಿದ್ದೆ ಸರ್. ಎವ್ರಿ ಟೈಮ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೇನೆ ಸರ್ ನಾನು 15 grams. ಯಾಕಂದ್ರೆ ಮಕ್ಕಳು ಚಾಕ್ಲೇಟ್ ತಿನ್ನೋದು ರಿಪ್ಲೇಸ್ ಮಾಡಬೇಕು. ಅದಕ್ಕೆ ತಾಯಿ ತಂದೆಗೆ ಅದು ಒಂದು ಮೆಸೇಜ್ ಹಾಕಿ ಸರ್, ಟ್ರೆಮಂಡಸ್ ಸೇಲ್ ಆಯ್ತು ಅದು. ಈಗ ನೆಕ್ಸ್ಟ್ 5 grams ಒಂದು ತರ್ತಾ ಇದ್ದೇನೆ ಸರ್. ಗಡಿಗೆ ಬೆಲ್ಲೆ ಅಂತ ಹೇಳಿ ತಯಾರು ಮಾಡಿದ್ದೆ ಸರ್, ಅದನ್ನು ಬಹಳ ಸೇಲ್ ಆಯ್ತು ಸರ್. ಸೊ ಟೋಟಲಿ ಪ್ಲಾಸ್ಟಿಕ್ ಫ್ರೀ ಲ್ಯಾಂಡ್ ಇದೆ ಸರ್. ಇನ್ನೊಂದು ಏನಿದೆ ಸರ್, ನಾನು ಕಬ್ಬು ಅದು ಎಲ್ಲ ಬೆಳೆದಿದ್ಮೇಲೆ ಬೆಂಕಿ ಹಚ್ಚೋದಿಲ್ಲ ಸರ್. ದಟ್ ಇಸ್ ಅ ಮೇನ್ ರೀಸನ್. ಅದನ್ನೆಲ್ಲ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಸತ್ತೋಗ್ತಾವ್ ಸರ್. ಏನ್ ಮಾಡ್ತೀರಿ ಅದಕ್ಕ? ಒಂದ್ ಲೇಯರ್ ಹಂಗೆ ಇಟ್ಟು ಮತ್ತೊಂದ್ ಪಿಟ್ ಇದು ಮಾಡಿದ್ ಸರ್ ನಾನು. ಆ ಪಿಟ್ ಒಳಗೆ ಡಂಪ್ ಮಾಡಿ ಸ್ಲರಿ ಹಾಕಿ ಅದು ಗೊಬ್ಬರ ತಯಾರು ಮಾಡ್ತೀವಿ ಸರ್. ಇದೇ ಕಬ್ಬಿಗೆ ಅದೇ ಗೊಬ್ಬರ, ಅದೇ ಗೊಬ್ಬರ ಹಾಕಿಬಿಡ್ತೀರಿ ಇಲ್ಲಿ ತನಕ ಸರ್. ಆಲ್ಮೋಸ್ಟ್ ಈಗ 5 to 10 years ಆಯ್ತು ಸರ್. ಹೊರಗಿಂದು ಆರ್ಗಾನಿಕ್ ಮ್ಯಾನ್ಯೂರ್ ಏನು ಇಲ್ಲ. ಏನ್ ಬೆಳೆಗಳದ್ದು ಉಳಿಕೆ ಇರ್ತದೋ ಅದನ್ನೇ ಕಳಿಸಿ ನೀವು ಗೊಬ್ಬರ ಮಾಡ್ತಾ ಇದ್ದೀರಿ ಟೋಟಲಿ. ಈಗ ರೌದಿ ಅದೇನಿರ್ತದಲ್ಲ ಅದನ್ನೇನು ಮಲ್ಚಿಂಗ್ ಅಂತ ಹೇಳಿ ಉಪಯೋಗ ಮಾಡಿ ನೀರಿನ ತೇವಾಂಶ ಕಾಪಾಡೋದು. ಯೂಶಲಿ ಸಮ್ಮರ್ ಸೀಸನ್ ಒಳಗೆ ಟೆಂಪರೇಚರ್ ಬಹಳ ಇರುತ್ತೆ ಸರ್. ಅವಾಗ ಡ್ರಿಪ್ ಇರಿಗೇಷನ್ ಮಾಡಿದಾಗ ಏನಾಗುತ್ತೆ ಸರ್, ಅದು ಇವಾಪರೇಟ್ ಆಗುತ್ತೆ. ಸೊ ಅದ್ರ ಮೇಲೆ ಒಂದು ರೌದಿ ಹಾಕ್ಬಿಟ್ಟು ಅಥವಾ ವಾಡ ಹಾಕ್ಬಿಟ್ಟು ಅಂದ್ರೆ ತೇವಾಂಶ ಹಂಗೆ ಇರ್ತದೆ. ಕಬ್ ಚೆನ್ನಾಗಿ ಬೆಳೀತದೆ ಸರ್. ಇದಕ್ಕೆ ಲಿಕ್ವಿಡ್ ಜೀವಾಮೃತ ಬಿಡ್ತೀನಿ ಸರ್, ಕಬ್ಬಿಗೆ ಎಲ್ಲ ಕೊರಬೇಕು. ಬಟ್ ಹಾರ್ಟಿಕಲ್ಚರ್ ಕೊಡಬೇಕು, ಗಣ ಜೀವಾಮೃತ ತಯಾರು ಮಾಡಿದ್ದೀನಿ ಸರ್. ಸೊ ಹಾಫ್ ಬರೇಡ್ ಅಂದ್ರೆ ಅರ್ಧ ಮಣ್ಣಿನೊಳಗ ಅರ್ಧ ಮೇಲ್ಗಡೆ, ಅದ್ರ ಮೇಲೆ ಹನಿ ಹನಿ ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡಿದ್ದೆ ಸರ್. ಅದು 6 months ತನಕ ಅದು ಮ್ಯಾನ್ಯೂರ್ ಹೋಗ್ತಾನೆ ಇರ್ತದೆ, ಸರಬರಾಜು ಆಗ್ತಾನೆ ಇರ್ತದೆ ನಿರಂತರವಾಗಿ. ಜಿತೇಂದ್ರ ಮಿಶ್ರಾ ಅವರು, ಈಗ ತಾವು ಕೃಷಿ ಹೊಂಡದ ಬಗ್ಗೆ ಹೇಳಿದ್ರಿ, ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿ ಅದರಿಂದ ನಮಗೆ ಬೇಕಾಗಿದೆ. ಏನಂತಂದ್ರೆ ಇಷ್ಟು ದೊಡ್ಡ ಒಂದು ಕೃಷಿ ಹೊಂಡ ಇದೆ, ಅದರ ಮೂಲಕ ಬಾವಿ ಕೂಡ ರೀಚಾರ್ಜ್ ಆಗ್ತದೆ, ಬೋರ್ವೆಲ್ ರೀಚಾರ್ಜ್ ಆಗ್ತಾ ಇದ್ದಾವೆ, ಆಮೇಲೆ ಸುತ್ತಮುತ್ತಲ ಸಹಿತ ನೀರು ಸಿಗ್ತಾ ಇದೆ ಅನ್ನುವಂತ ಮಾತು ಹೇಳಿದ್ರಿ. ಇದು ಕೃಷಿ ಹೊಂಡ ಮಾಡಿದ್ದು ಯಾವ ವರ್ಷದಲ್ಲಿ ತಾವು ಮಾಡಿದ್ರಿ? 2009 ಸರ್. 2009 ಮಾಡಿದ್ರಿ, ಅಲ್ಲಿಂದ ಇಲ್ಲಿ ತನಕ ಸುಮಾರು 14-15 ವರ್ಷ ಅಂತ ಹೇಳಿ ನಾವು ತಿಳ್ಕೊಂಡ್ರೆ, ಈ ಒಂದು 14 ವರ್ಷಗಳ ಅವಧಿ ಒಳಗ ಕೃಷಿ ಹೊಂಡದೊಳಗ ನೀರು ಯಾವ ರೀತಿ ಸಂಗ್ರಹ ಆಯ್ತು? ಈಗ ನೋಡ್ರಿ 2023 ಹಿಂದಿನ ವರ್ಷ ಮಳೆನೇ ಇದ್ದಿದ್ದಿಲ್ಲ, ಬಹಳ ಕಡಿಮೆ ಮಳೆ ಆಯ್ತು, ಎಲ್ಲಾ ಕಡೆ ಬರದಂತಹ ಒಂದು ಪರಿಸ್ಥಿತಿ. ಅಂತ ಒಂದು ಪರಿಸ್ಥಿತಿ ಒಳಗೆ ಯಾವ ರೀತಿ ನಿಮ್ಮ ಕೃಷಿ ಹೊಂಡದೊಳಗ ವ್ಯವಸ್ಥೆ ಇತ್ತು ಅಂತೀರಿ? ಇದು ಸರ್ಪ್ಲಸ್ ನೀರ್ ಆದಾಗ ಅಷ್ಟೇ ನಾವು ನೀರು ನೋಡಬಹುದು ಸರ್. 10 feet ಅಡಿ ತನ್ನ ಡೆಪ್ತ್ ಅನ್ನು ನೋಡಬಹುದು. ಸರ್ಪ್ಲಸ್ ವಾಟರ್ ಏನ್ ಫ್ಲೋ ಆಗುತ್ತೆ ಅಲ್ಲಿ ನೋಡಬಹುದು. ಬಟ್ ಸರ್ಫೇಸ್ ವಾಟರ್ ಅದರ ಡೆಪ್ತ್ ಇನ್ನೊಂದು ಇದೆ ಸರ್, ಅದು ಆಗ್ತಾನೆ ಇರುತ್ತೆ ಸರ್. ಈಗ ಫ್ಲಡ್ ಇರಿಗೇಷನ್ ಮಾಡ್ತಾ ಇದ್ದೆ, ಇರಿಗೇಷನ್ ಮಾಡಿದ್ನು ಸ್ವಲ್ಪ ಸಿಪ್ಪೇಜ್ ಆಗುತ್ತೆ. ಸೊ ಹಾಗೆ ಲಾಸ್ಟ್ ಲೋ ಲೆವೆಲ್ಗೆ ಬರುತ್ತೆ ಸರ್. ಸುತ್ತಮುತ್ತ ಬಾವಿಗಳದು ಅವ್ರನ್ನು ಇರಿಗೇಷನ್ ಮಾಡ್ತಾ ಇದಾರೆ, ಅವ್ರನ್ನು ವಾಟರ್ ಕ್ಯಾರೆಕ್ಟರ್ ಲೋ ಲೆವೆಲ್ಗೆ ಪಾಸ್ ಆಗುತ್ತೆ ಅಲ್ಲ ಸರ್. ಸೊ ಆ ತರ ಒಂದು ಕಲೆಕ್ಷನ್ ಇದ್ರ ಕಂಡು ಬಂದಿಲ್ಲ ಸರ್, ನೀರ್ ಕಂಡಿಲ್ಲ, ನೀರ್ ಕಂಡಿಲ್ಲ. ಆದ್ರೆ ತೇವಾಗ ಮಾತ್ರ ಇರ್ತದೆ ಅಂತ ಹೇಳಿ ಅಂತ ತಾವೇನ್ ವ್ಯವಸ್ಥೆ ಮಾಡಿದ್ರಿ, ನೀರು ಜಿನುಗಿ ಬರಬೇಕು ನಮ್ಮ ಕೃಷಿ ಹೊಂಡಕ್ಕೆ ಅಂತೇಳಿ, ಆ ವ್ಯವಸ್ಥೆಯ ಮೂಲಕ ಹಸಿ ಯಾವತ್ತು ನಿಮ್ಮ ತೋಟದೊಳಗೆ ಇತ್ತು ಅಂತೇಳಿ. ಇದನ್ನ ತಾವು ಸುತ್ತಮುತ್ತಲ ರೈತರಿಗೆ ಏನಾದರೂ? ಸರ್, ಆಲ್ಮೋಸ್ಟ್ ಒಂದು 8 farmers ಸುತ್ತಮುತ್ತ ಕನ್ವರ್ಟ್ ಮಾಡಿದ್ದೇನೆ ಸರ್. ಆರ್ಗಾನಿಕ್ ಫಾರ್ಮಿಂಗ್ ಒಳಗೂ ಕನ್ವರ್ಟ್ ಮಾಡಿನಿ. ಬದುಗಿದು ಎಲ್ಲ ಹ್ಯಾಂಗ್ ಆಗ್ಬೇಕು, ಏನಾಗಬೇಕು, ಆಸ್ ಎ ಸಿವಿಲ್ ಇಂಜಿನಿಯರ್ ಟೋಪೋಗ್ರಫಿ ಸ್ಟಡಿ ಮಾಡಿ ಅವ್ರಿಗೆ ಸ್ವಲ್ಪ ಫ್ರೀ ಆಫ್ ಚಾರ್ಜ್ ಸರ್. ಏನು ಚಾರ್ಜ್, ಅವ್ರ ಸ್ವಲ್ಪ ಮುಂದಕ್ಕೆ ಬಂದ್ರ ನಮ್ ದೇಶ ಮುಂದಕ್ಕೆ ಬರುತ್ತೆ, ನಾವು ಮುಂದಕ್ಕೆ ಬರುತ್ತೆ, ಫುಲ್ ಸಮಾಜ ಮುಂದಕ್ಕೆ ಬರುತ್ತೆ ಸರ್. ನಾವು ರೈತರಿಗೆ ಸಪೋರ್ಟ್ ಮಾಡಿಲ್ಲ, ದೇಶ ಮುಂದೆ ಬರಲ್ಲ, ನಾವು ಮುಂದೆ ಬರಲ್ಲ ಸರ್. ನಿಮ್ ಮಾಧ್ಯಮ ಥ್ರೂ ಇನ್ನೊಂದು ಮಾತನ್ನ ಹೇಳ್ಬೇಕಂದ್ರ ಸರ್, ಪರ್ಟಿಕ್ಯುಲರ್ಲಿ ಆಸ್ ಎ ಸಿವಿಲ್ ಇಂಜಿನಿಯರ್ ನಮ್ DCO ಅವರಿಗೆ ಆಯ್ತು, ಮೇಲಧಿಕಾರಿಗಳಿಗೆ ಆಯ್ತು, ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ, ಮನವಿ ಮಾಡ್ಕೋತಾ ಇದ್ದೆ ಸರ್. ಆದಷ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದಿದ್ದು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಲಿಕ್ಕೆ ಹೋಗ್ಬೇಡ, ಯಾಕಂದ್ರೆ ಆಲ್ರೆಡಿ ಅವರ್ ಲ್ಯಾಂಡ್ ಈಸ್ ರೆಡ್ಯೂಸಿಂಗ್, ಕಡಿಮೆ ಆಗ್ತಾ ಇದೆ, ಫಾರ್ಮರ್ಸ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ ಸರ್. ಈಗ ರೈತರ ಮಕ್ಕಳು ರೈತ ಆಗ್ಬೇಕಂತ ಹೇಳಿಲ್ಲ ಸರ್, ಅವ್ರು ಹೋಗಲ್ಲೇ ಸರ್. ITI BT ಏನೇ ಮಾಡಿ ಹೋಗಿರ್ತಾರ, ಬೆಂಗಳೂರು ಪೂನಾ ಬಾಂಬೆ ಅಲ್ಲೇ ಸೆಟಲ್ ಆಗ್ಲಿಕ್ಕೆ ಸರ್. ಒಂದ್ ದಿವಸ ಏನ್ ಬರ್ತಾರ ಅವ್ರಿಗೆ, ಯಳಮಾಸ ಏನು, ಕಾರು ಹುಣ್ಣಿಮೆ ಹಬ್ಬ ಏನು, ಬಸವಣ್ಣ ಹಬ್ಬ ಏನು, ಇವು ಎಲ್ಲ ಏನು ಗೊತ್ತಿರಲ್ಲ ಸರ್. ನಮ್ಮ ಸಂಪ್ರದಾಯಗಳು ಮರೆತು ಬಿಟ್ಟಾರೆ ಸರ್. ಸೊ ಅಟ್ ಲೀಸ್ಟ್ ಈಗ ಓದಿ ಮಾಡಿ ನಮ್ಮ ಅನ್ಸೆಸ್ಟರ್ ಪ್ರಾಪರ್ಟಿ ಇದೆ, ಅದಕ್ಕೆ ಕೈಕೊಂಡಿಟ್ಟು ಖರೀದಿ ಮಾಡೋದು ಸಾಧ್ಯ ಅಲ್ಲ ಸರ್. ಈ ಒಂದು ರೇಟ್ ಇದ್ರೊಳಗ ಖರೀದಿ ಮಾಡೋದು ಸಾಧ್ಯ ಇಲ್ಲ, ಇದ್ದಿದ್ದು ಕಾಯ್ಕೊಂಡು ಹೋಗೋದು